ಕಂದುಗಳನ್ನೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ನಿಜದಿಂದ ಮಾಡಿದ 100 ಗಿಡ ಹಾಕಿದ್ವಿ ಅಂತಂದ್ರೆ 100 ಗಿಡನೂ ಒಂದೇ ತರ ಇರಲ್ಲ. ಆಲ್ಮೋಸ್ಟ್ ನಾವು ಏನ್ ಹೇಳ್ತೀವಿ, ಒಂದೊಂದು ಗಿಡನೂ ಬೇರೆ ತರ ಇರುತ್ತೆ, ಯಾಕೆಂದ್ರೆ ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ. ಅದೇ ಕಂದಿನಿಂದ ನಾವು 100 ಗಿಡ ಒಂದು ತಳಿದ್ ಹಾಕಿದ್ವಿ ಅಂದ್ರೆ 100 ಗಿಡನೂ ನಮಗೆ ಒಂದೇ ತರ ಬರುತ್ತೆ ಅದರಲ್ಲಿ. ಅಂದ್ರೆ ಕಂದುಗಳಿಂದ ಸಸಿಗಳನ್ನು ತಯಾರು ಮಾಡಿಕೊಂಡ್ರೆ ಒಳ್ಳೆ ಗುಣಮಟ್ಟದ ಮತ್ತು ಏಕರೂಪದ ಸಸಿಗಳು ದೊರಕುತ್ತವೆ ಅಂತ ತಾವು ಹೇಳ್ತಾರೆ. ಹಾಗಾದ್ರೆ ಕಂದುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತೀರಿ? ಸರಿಯಾಗಿ ಸಸಿಗಳನ್ನು ತಯಾರು ಮಾಡ್ಕೋಬೇಕು ಅಂದ್ರೆ ಕಂದುಗಳ ನರ್ಸರಿ ಮಾಡ್ಬೇಕಾಗುತ್ತೆ. ನಾವು ಕಂದನ್ನ ಫಸ್ಟ್ ಆಯ್ಕೆ ಮಾಡ್ಕೊಳ್ತೀವಿ ಅಂತಂದ್ರೆ, ನಾವು ಭೂಮಿಯಲ್ಲಿ ನೆಡ್ಲಿಕ್ಕೆ ಮಾಮೂಲಿ ನಾವು ಏನು ಇಳುವರಿ ಪಡೀಲಿಕ್ಕೆ ಬೆಳಿತೀವಲ್ಲ, ಅದರಲ್ಲಿ ಹೇಗೆ ಕಂದುಗಳಿರುತ್ತೋ ಅದೇ ತರದ ಕಂದುಗಳನ್ನ ನಾವು ಸಸ್ಯ ಅಭಿವೃದ್ಧಿ ಮಾಡೋಕ್ಕೂ ಸಹ ತಗೊಳ್ತೀವಿ. ಕಂದುಗಳ ನರ್ಸರಿ ಮಾಡ್ಲಿಕ್ಕೆ ಏನಿರ್ಬೇಕು ಅಂತಂದ್ರೆ, ಮೊದಲನೇದಾಗಿ ಅದರಲ್ಲಿ ಒಂದು ಗೆಡ್ಡೆ ಇರಬೇಕು, ಬೆಳೆದಿರುವಂತ ಕಂದಿರ್ಬೇಕು, ಉದ್ದ ಇರುತ್ತೆ. ಅದ್ರ ಜೊತೆಗೆ ಒಂದು ಸಣ್ಣ ಕಂದು ಬರ್ತಾ ಇರ್ತೀವಿ, ಪೀಪಿಂಗ್ ಶೂಟ್ ಅಂತ ಹೇಳ್ತೀವಿ ನಾವು, ಪಿಳ್ಳೆ, ಸಣ್ಣದೊಂದು ಪಿಳ್ಳೆ ಬರ್ತಾ ಇರುತ್ತೆ. ಆ ತರದನ್ನ ಫಸ್ಟ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಕಂದುಗಳ ನರ್ಸರಿನ ಯಾವಾಗ ಮಾಡಬಹುದು ಅಂತಂದ್ರೆ, ಜೂನ್ ನಿಂದ ಸೆಪ್ಟೆಂಬರ್ ತಿಂಗಳವರೆಗೂ. ಸೆಪ್ಟೆಂಬರ್ ವರೆಗೂ ಕಾಯ್ದಲ್ಲೇ ಇರೋದು ಒಳ್ಳೇದು ಒಂದೊಂದ್ಸರಿ, ಯಾಕಂದ್ರೆ ಮಳೆ ತುಂಬಾ ಕಡಿಮೆ ಆಗ್ಬಿಡ್ತು ಅಂತಂದ್ರೆ ಅದ್ರದ್ದು ಎಸ್ಟಾಬ್ಲಿಷ್ಮೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ. ಜೂನ್ ನಂತರ ಮಳೆ ಸ್ಟಾರ್ಟ್ ಆದ್ಮೇಲೆ ನರ್ಸರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಈಗ ನಾವು ಏನಂದ್ರೆ ಒಂದು ಜಾಗ ಆಯ್ಕೆ ಮಾಡ್ಕೊಳ್ತೀವಲ್ಲ, ಆ ಜಾಗದಲ್ಲಿ ಚೆನ್ನಾಗಿ ಸೂರ್ಯನ ಬಿಸಿಲು ಇರಬೇಕಾಗುತ್ತೆ, ಮತ್ತೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಮತ್ತೆ ಅದೇ ತರಹ ನೀರು ಬಸ್ತೋಗುವಂತ ಜಾಗ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ನೀರು ಜಾಸ್ತಿ ನಿಲ್ತು ಅಂತಂದ್ರೆ ಕೊಳೆ ರೋಗ ಬರುವಂತ ಸಾಧ್ಯತೆಗಳಿರುತ್ತೆ. ಹೀಗೆ ನಾವು ಒಂದು ಸ್ಥಳನ ಆಯ್ಕೆ ಮಾಡ್ಕೊಂಡು ಆದ ನಂತರ ಅದರಲ್ಲಿ ಏನಾದ್ರೂ ಬೇರೆ ಕಾಡ್ಗಿಡ ಅಥವಾ ಏನಾದ್ರು ಇತ್ತು ಅಂದ್ರೆ ಅದನ್ನೆಲ್ಲ ತೆಗೆದು ಭೂಮಿಯನ್ನ ಸ್ವಚ್ಛ ಮಾಡ್ಕೋಬೇಕಾಗುತ್ತೆ. ಮಾಡಾದ್ಮೇಲೆ ನಾವೇನ್ ಮಾಡ್ಬೇಕು ಅಂತಂದ್ರೆ, 1.5 ಅಡಿ ಅಗಲ ಮತ್ತೆ 1.5 ಅಡಿ ಅಷ್ಟು ಆಳ ಇರುವಂತ ಕಾಲುವೆಗಳು ಚರಂಡಿ ತರ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ಅದನ್ನ ತೆಗೆದ ನಂತರ ಅದರಲ್ಲಿ ಒಳ್ಳೆಯ ಮೇಲ್ ಮಣ್ಣು ಇರುತ್ತಲ್ವ, ಅದನ್ನ ಅದ್ರ ಜೊತೆಗೆ ಮರಳು ಮತ್ತೆ ಚೆನ್ನಾಗಿ ಕೊಳ್ತಿರುವಂತ ದನದ ಗೊಬ್ಬರನ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಕೊಟ್ಟಿಗೆ ಗೊಬ್ಬರ ಹಾಕಿ ಮಿಕ್ಸ್ ಮಾಡ್ಬೇಕು. ಅದ್ರ ಜೊತೆಗೆ ನಾವು ಟ್ರೈಕೋಡರ್ಮ ಬೇರೆ ಏನಾದ್ರೂ ಜೀವಾಣುಗಳು ಹಾಕದಾದ್ರು ಸಹ ಅದನ್ನು ಹಾಕೋಬಹುದು. ಇದಿಷ್ಟನ್ನ ಹಾಕಿ ತುಂಬಿದ ನಂತರ ನಾವೇನ್ ಮಾಡಬಹುದು ಅಂತಂದ್ರೆ, ಇದನ್ ಬೇಕಾದ್ರೆ ನಾವು ಒಂದು 4-5 ದಿನ ಅಥವಾ ಒಂದ್ ವಾರ ಹಾಗೆ ಬಿಟ್ಟರು ಬಿಡಬಹುದು, ತುಂಬಿಟ್ಟು ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ, ಕುಸ್ತು ಬಿಡುತ್ತೆ ಸ್ವಲ್ಪ. ಅದಾದ ನಂತರ ನಾವು ಗಿಡಗಳನ್ನ ತಂದು, ನಾವು ಯಾವ ತಳಿನ ಸಸಿ ಅಭಿವೃದ್ಧಿ ಮಾಡ್ಬೇಕು ಅಂತ ಇದೀವೋ ಆ ತಳಿಯ ಕಂದುಗಳನ್ನ ತರಬೇಕು. ಇದಿಷ್ಟು ನಾವು ಕಂದುಗಳನ್ನ ಭೂಮಿಯಿಂದ ಕೀಳಕ್ಕೂ ಮುಂಚೆ ಮಾಡಿ ಇಟ್ಕೊಂಡಿರ್ಬೇಕು, ಯಾಕಂದ್ರೆ ಏಲಕ್ಕಿನ ಒಂದ್ಸರಿ ತೆಗೆದಿದ ತಕ್ಷಣ ನೆಡ್ಬೇಕಾಗುತ್ತೆ ಗಿಡನ, ಯಾಕಂದ್ರೆ ಮಣ್ಣಿಂದ ತೆಗೆದಿರ್ತೀವಿ. ಸೊ ಅದಾದ ನಂತರ ಕಂದುಗಳನ್ನ 6 ಅಡಿ ಅಷ್ಟು ದೂರದಲ್ಲಿ ನಾವು ಆ ಚರಂಡಿಗಳನ್ನ ಮಾಡಿರ್ತೀವಿ. ಇದನ್ನ ಏನ್ ಮಾಡ್ಬೋದು ಅಂದ್ರೆ, ಆಲ್ಮೋಸ್ಟ್ 1 ಮೀಟರ್ ಅಥವಾ 3 ಅಡಿ ದೂರಕ್ಕೆ ಒಂದೊಂದು ಕಂದುಗಳನ್ನ ಚರಂಡಿಯಲ್ಲಿ ನೆಡ್ತಾ ಹೋಗ್ಬೋದು. ನಾವು ಬೇರೆ ಬೆಳೆ ಬೆಳೆಯಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಒಂದು 9 ಅಡಿಯಷ್ಟು ಅಥವಾ 6 ಅಡಿಯಷ್ಟು ನಾವು ಅಂತರ ಕೊಡ್ತೀವಿ. ಆದ್ರೆ ಇದೇನಂದ್ರೆ, ನಾವು ಸಸ್ಯಾಭಿವೃದ್ಧಿಗೋಸ್ಕರ ಇರೋದ್ರಿಂದ ಹತ್ರದಲ್ಲಿ ಬೆಳೆದ್ರೆ ಆಯ್ತು, ಯಾಕಂದ್ರೆ ಮುಂದಿನ ವರ್ಷ ನಾವು ಅದನ್ನ ತೆಗೀವಿ. 2 ಅಡಿ ಅಂತರದಲ್ಲಿ ಕಾಲುವೆಯಲ್ಲಿ ನೆಡಬಹುದು. ನಾವು ಈ ತರ ಕಾಲುವೆಗಳನ್ನ ಮಾಡಕ್ ಆಗಲ್ಲ, ಚರಂಡಿ ಮಾಡಕ್ ಆಗಿಲ್ಲ ಅಂದ್ರೂ ಸಹ ಗುಂಡಿಗಳನ್ನ ತೆಗಿಬಹುದು. 1.5-1.5 ಅಡಿಯಷ್ಟು ಆಳ ಇರುವಂತ ಗುಂಡಿಗಳನ್ನ ತೆಗೆದು ಅದರಲ್ಲೂ ಸಹ 1 ಮೀಟರ್ 1 ಮೀಟರ್ ಅಥವಾ 3 ಅಡಿ 3 ಅಡಿ ತೆಗೆದ್ಬಿಟ್ಟು ಗುಂಡಿಗಳನ್ನ, ಅದಕ್ಕೂ ಸಹ ನಾವು ಮಣ್ಣು ಮರಳು ಗೊಬ್ಬರ ಎಲ್ಲ ಹಾಕಿ ಅದರಲ್ಲೂ ಸಹ ಈ ಕಂದುಗಳನ್ನ ನೆಡಬಹುದು. ಒಂದೊಂದೇ ಕಂದ ನೆಟ್ಟರೆ ಆಯ್ತು, ಅದರಲ್ಲಿ ಒಂದು ಒಂದೊಂದ್ಸರಿ 2 ನೆಟ್ರು ಪರವಾಗಿಲ್ಲ, ನಮ್ಗೆ ಅದರಿಂದ ಗಿಡಗಳು ಬರುತ್ತೆ, 1 ಅಥವಾ 2 ಕಂದುಗಳನ್ನ ನೆಡಬಹುದು. ಅದಾದ ನಂತರ ನಾವೇನ್ ಮಾಡ್ಬೇಕು, ಚೆನ್ನಾಗಿ ಸ್ವಲ್ಪ ನೆರಳು ಇರಬೇಕಾಗುತ್ತೆ. ಹೇಗೆ ಹೊಸದಾಗಿ ನಾಟಿ ಮಾಡಿರ್ತೀವಲ್ವಾ, ಒಂದ್ ಛತ್ರಿ ಎಷ್ಟಾದ್ರೂ ನೆರಳು ಇರಬೇಕು ಅಂತ ಹೇಳ್ತೀವಿ ನಾವು ಏಲಕ್ಕಿಯಲ್ಲಿ. ತುಂಬಾ ಓಪನ್ ಆಯ್ತು ಅಂತ ಅಂದ್ರೆ ಅದು ಬಿಸಿಲಿಗೆ ಒಣಗೋಗೋದು ಆತರ ಎಲ್ಲ ಆಗುತ್ತೆ. ಅದಾದ್ಮೇಲೆ ಒಂದ್ 15 ದಿನಕ್ಕೊಂದ್ಸರಿ ಅಥವಾ 2 ದಿನ 3 ದಿನ ನೋಡ್ಕೊಂಡು ನೀರ್ ಹಾಕ್ತಾನೆ ಇರ್ಬೇಕು. ಒಂದ್ 15 ದಿನ ಅದ್ರ ಬಗ್ಗೆ ತುಂಬಾನೇ ಕೇರ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ನಾವು ನಾಟಿ ಮಾಡಿದ 2 ತಿಂಗಳಾದ್ಮೇಲೆ 48 ಗ್ರಾಮು ಸಾರಜನಕ, 48 ಗ್ರಾಮಷ್ಟು ರಂಜಕ, 96 ಗ್ರಾಮಷ್ಟು ಪೊಟ್ಯಾಶ್, ಇಷ್ಟು ರಸಗೊಬ್ಬರನ 2-3 ವಿಭಾಗದಲ್ಲಿ ಕೊಡ್ಬೋದು. ಅಂದ್ರೆ ಒಂದೇ ಸರಿ ಅಷ್ಟನ್ನು ಕೊಡೋದ್ ಬೇಡ, 2 ತಿಂಗಳಾದ ನಂತರ ಕೊಡ್ತಾ ಹೋಗ್ಬೋದು. ಇಲ್ಲಾಂದ್ರೆ ಇನ್ನೂ ಒಂದ್ ಮಾಡ್ಬೋದು, 1-1.5 ತಿಂಗಳಾದ್ಮೇಲೆ ಅದ್ರದ್ದು ಬೇರ್ ಹಿಡ್ಕೊಂಡಿರುತ್ತೆ, ಹಿಡ್ಕೊಂಡ ನಂತರ ಏನ್ ಮಾಡ್ಬೋದು ಅಂತಂದ್ರೆ 54-94 ಅಂತ ಬರುತ್ತೆ, ಸುಜಲ ಸುಫಲ ಆತರ ಬರುತ್ತಲ್ವಾ, ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಹೇಳ್ತೀವಿ. ಅದನ್ನು ಸ್ವಲ್ಪ ಸ್ವಲ್ಪ ಗಿಡಗಳಿಗೆ ಕೊಡ್ತಾ ಹೋದ್ರೆ ಆಯ್ತು. ಯಾವಾಗ ಯಾವಾಗ ನೀರ್ ಕೊಡ್ತೀವಲ್ವಾ ಆ ಟೈಮಲ್ಲಿ ತಿಂಗಳಿಗೆ ಒಂದ್ಸರಿ ಕೊಟ್ರೆ 10 ತಿಂಗಳಲ್ಲಿ ಮುಂದಿನ ವರ್ಷ ನಾಟಿ ಮಾಡುವಂತ ಸಮಯ ಬರೋಷ್ಟರಲ್ಲಿ ನಾವು 1 ಗಿಡದಿಂದ ಸರಾಸರಿ 15-20 ನೆಡುವ ಕಂದುಗಳನ್ನ ಪಡಿಬಹುದು. ಅದರಿಂದ ಈ ತರ ಮಾಡೋದ್ರಿಂದ ಅದು ಮೇನ್ ಏನಾಗುತ್ತೆ ಅಂತಂದ್ರೆ, ಏಲಕ್ಕಿಯಲ್ಲಿ ನಾವು ಎಷ್ಟು ಅದಕ್ಕೆ ಇನ್ಪುಟ್ಸ್ ಕೊಡ್ತೀವಿ, ಗೊಬ್ಬರ ಆಗ್ಲಿ ನೀರ್ ಕೊಡ್ತೀವಿ, ಅಷ್ಟು ಅದು ಸ್ಪಂದಿಸುತ್ತೆ. ಹಾಗಾಗಿ ನಾವು ಗೊಬ್ಬರ ಚೆನ್ನಾಗಿ ಕೊಟ್ಕೊಂಡು 1 ತಿಂಗಳಿಗೆ ಒಂದ್ಸರಿ ನೀರ್ ಹಾಕ್ತಾ ಹೋದ್ರೆ ನಮಗೆ ಅಷ್ಟು ಕಂದುಗಳು ಸಿಗ್ತದೆ. ಅಂದ್ರೆ ಈಗ ಕಂದುಗಳನ್ನ ನಾವು ತೆಗಿತೀವಲ್ಲ ತಾಯಿ ಗಿಡದಿಂದ, ಆ ತಾಯಿ ಗಿಡಗಳನ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ತಾಯಿ ಗಿಡ ಒಂದು ನೆಟ್ಟಿರ್ತೀವಲ್ವಾ, ಅದು ಮುಂದಿನ ವರ್ಷ ಬರೋಷ್ಟರಲ್ಲಿ ಆ ಗಿಡ ಹೋಗುತ್ತೆ ಅದು. ಅದರಿಂದ ನಮಗೆ ಕಂದುಗಳು ಬಂದಿರುತ್ತೆ. ಅದರಲ್ಲಿ ನಾವು ಆಯ್ಕೆ ಮಾಡುವಾಗ್ಲೂ ನೆಕ್ಸ್ಟ್ ಬೆಳಿಲಿಕ್ಕೆ ಆಯ್ಕೆ ಮಾಡ್ಕೊಳ್ತೀವಲ್ಲ, ಅದರಲ್ಲಿ ಗಿಡನ ಹೇಗೆ ಸೆಪರೇಟ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಒಂದು ಬೆಳೆದಿರುವಂತ ಕಂದಿರುತ್ತೆ, ಅದ್ರ ಜೊತೆಗೆ ಒಂದು ಸಣ್ಣ ಕಂದು ಬರುತ್ತೆ. ಇದೇನಾಗಿರುತ್ತೆ ಅಂದ್ರೆ ಬೆಳೆದಿರೋ ಕಂದು 8-9 ತಿಂಗಳಷ್ಟು ಬೆಳೆದಿರುತ್ತೆ ಅದು, ಯಾಕಂದ್ರೆ ನಾವು ನೆಟ್ಟಲ್ಲಿಂದ ಅಷ್ಟು ದಿನ ತಗೊಂಡಿರುತ್ತೆ ಅದು. ಅದಾದ ನಂತರ ಹೊಸ ಚಿಗುರು ಬರುತ್ತೆ, ಹೊಸ ಅದು ಅದನ್ನ ಆಯ್ಕೆ ಮಾಡ್ಕೊಂಡು ಆತರ ನಾವ್ ಯಾವಾಗ ಆಯ್ಕೆ ಮಾಡ್ಬೇಕಾದ್ರೂ ಬರೀ ಒಂದೇ ಗಿಡ ಇರಬಾರ್ದು, ಅದ್ರ ಜೊತೆಗೆ ಒಂದು ಅಥವಾ ಎರಡು ಸಣ್ಣ ಗಿಡಗಳು ಪಕ್ಕದಲ್ಲಿ ಇರ್ಬೇಕು, ಅದೇನೆ ನಮಗೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಗೋದು. ಅಂದ್ರೆ ಆ ತಾಯಿ ಗಿಡದ ಇಳುವರಿನೂ ಏನಾದ್ರೂ ನೋಡ್ಬೇಕಾಗತ್ತಾ? ನಾವು ಆಲ್ರೆಡಿ ತಳಿಗಳನ್ನ ಸೆಲೆಕ್ಟ್ ಮಾಡಿರ್ತೀವಿ, ನಾವು ಇದೇ ತಳಿ ಬೇಕು ಅಂತ ಹೇಳಿ ಹಾಕಿರ್ತೀವಿ. ಈಗ ಅಪ್ಪಂಗಲವನ್ನ ಅಂತ ತಗೊಂಡ್ವಿ ಅಂದ್ರೆ ನಮಗೆ ಒಂದು 900 kg ಅಷ್ಟು ಒಂದು ಹೆಕ್ಟೇರಿಗೆ ಸಿಗ್ತಿದೆ ಅಂತಂದ್ರೆ, ನಾವು ಅದರಿಂದ ಸಸ್ಯಾಭಿವೃದ್ಧಿ ಮಾಡಿದ್ವಿ ಅಂತಂದ್ರೆ ನಮಗೆ ಅದೇ ತಳಿ ಬರುತ್ತೆ, ಅದೇ ತಳಿನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ದಂಗೆ ಆಗುತ್ತೆ. ಈಗ ಕಂದುಗಳನ್ನ ನಾವು ನೆಟ್ಕೊಂಡು ಉಪಚಾರ ಕೊಟ್ಟು ಎಷ್ಟು ತಿಂಗಳವರೆಗೂ ಆ ರೀತಿ ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ? 10-12 ತಿಂಗಳಲ್ಲಿ ನಾವು ಆ ಗಿಡನ ಅಲ್ಲಿಂದ ತೆಗಿಬೇಕು, ತೆಗೆದು ಪ್ಲಾಂಟಿಂಗ್ ಮಾಡ್ಬೇಕಂತ ಮುಖ್ಯ ಜಮೀನಿಗೆ ನೆಡ್ಬೇಕು. ಇಲ್ಲಾಂತಂದ್ರೆ ಏನಾಗುತ್ತೆ ಅಂದ್ರೆ ಒಂದ್ ವರ್ಷ ಕಳೀತು ಅಂತಂದ್ರೆ ಮುಂದಿನ ಸೀಸನ್ ಬರೋಷ್ಟರಲ್ಲಿ ಅದರಿಂದ ಕೊತ್ತ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದ್ ವರ್ಷ ಅಷ್ಟೇ, ನಾವು ಒಂದ್ ವರ್ಷದಲ್ಲಿ ಅದನ್ನ ತೆಗೆದು ಬಿಡ್ಬೇಕು, 10-12 ತಿಂಗಳಲ್ಲಿ ತೆಗಿಬೇಕು. ಇಲ್ಲಾಂದ್ರೆ ಅಲ್ಲೇ ಇಳುವರಿ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಷ್ಟು ಹತ್ರದಲ್ಲಿದ್ದು ಇಳುವರಿ ಸ್ಟಾರ್ಟ್ ಆದ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ, ಮತ್ತೆ ಒಂದೊಂದ್ಸರಿ ರೋಗ ಜಾಸ್ತಿ ಮಳೆ ಆಯ್ತು ಅಂತ ಅಂದ್ರೆ ರೈಸೋಮ್ ರೋಟ್ ಆತರ ಬರೋಂತ ಸಮಸ್ಯೆಗಳು ಇರುತ್ತೆ. ಎಲ್ಲಾದ್ರೂ ನೀರ್ ಸರಿಯಾಗಿ ಡ್ರೈನೇಜ್ ಆಗ್ಲಿಲ್ಲ ಅಂತ ಅಂದ್ರೆ ಕನಿಷ್ಠ ಒಂದು 2 meter ಆದ್ರೂ ಅಂತರ ಕೊಡ್ಬೇಕಾಗುತ್ತೆ ಮುಖ್ಯ ಜಮೀನಲ್ಲಿ. 2 meter ಇಲ್ಲ 3 meter ಕೊಟ್ಟರು ಕೊಡ್ಬೋದು. ಅದ್ರಲ್ಲಿ ತುಂಬಾ ದೊಡ್ಡದಾಗಿ ಈ ಒಳುಕ ಟೈಪ್ಸ್ ಅಂತೆಲ್ಲ ಬರುತ್ತೆ, ನಾವೇನ್ ನೆಲ್ಲಾಣಿ ಹೇಳಿದ್ವಲ್ಲ, ಅದರಲ್ಲಿ ಸ್ವಲ್ಪ ಎತ್ತರ ಬೆಳೆಯುತ್ತೆ ಗಿಡಗಳು, ಆಗ 3 meter ಅಷ್ಟು ಕೊಡ್ಬೇಕಾಗುತ್ತೆ. ಈ ರೀತಿ ನಾವು ಮಾಡುವಾಗ ಈ ಕೀಟ ರೋಗಗಳ ಹಾವಳಿ ಏನಾದ್ರೂ ಕಂಡು ಬರುತ್ತಾ? ಇದರಲ್ಲಿ ಮೇನ್ ಆಗಿ ನಮಗೆ ಕಂದು ಕೊರೆಯುವ ಹುಳ ಕಾಣಿಸುತ್ತೆ, ಅದಕ್ಕೆ ನಾವು ಒಂದು ಕ್ವೀನ್ ಆಲ್ಫಾಸ್ ಆತರ ಸ್ಪ್ರೇ ಕೊಟ್ಕೋಬಹುದು ನೋಡಿ. ಮತ್ತೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಮೇನ್ ಆಗಿ ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ, ನಾನು ಯಾಕೆ ಜೂನ್ ಇಂದ ಸೆಪ್ಟೆಂಬರ್ ಒಳಗೆ ನೆಡಿ ಅಂತ ಹೇಳಿದೆ ಅಂತಂದ್ರೆ, ಮಳೆಗಾಲದಲ್ಲಿ ನೆಟ್ಟರೆ ಒಂದು ಎಸ್ಟಾಬ್ಲಿಷ್ಮೆಂಟ್, ಅದ್ರ ಜೊತೆಗೆ ಇದಕ್ಕೊಂದು ಶೂಟ್ ಫ್ಲೈ ಅಂತ ಒಂದು ಕೀಟ ಬರುತ್ತೆ, ಅದು ತುಂಬಾನೇ ಡ್ಯಾಮೇಜ್ ಮಾಡ್ಬಿಡುತ್ತೆ. ಸುಳಿ ಹೊಸ ಸುಳಿ ಏನ್ ಬರ್ತಿರುತ್ತೋ ಅದನ್ನೆಲ್ಲದನ್ನು ಡ್ಯಾಮೇಜ್ ಮಾಡುತ್ತೆ. ಅಲ್ಲಿ ಅದೊಂಥರ ಸುಟ್ಟೋದಂಗೆ ಕಾಣಿಸ್ತಾ ಇರುತ್ತೆ ನಮಗೆ, ಬತ್ತಿ ಹೋದಂಗೆ ಹೇಳಿದ್ರೆ ಅದು ಬಂದ್ಬಿಡುತ್ತೆ ಹೊಸದಾಗಿ ಬರ್ತಿರುವಂತ ಕಂದುಗಳು. ಸೊ ಅದಕ್ಕೂ ಸಹ ನಾವು ಒಂದು ಕ್ವೀನ್ ಆಲ್ಫಾಸ್ನ ಸ್ಪ್ರೇ ಮಾಡ್ಬೇಕಾಗುತ್ತೆ. 2 ml 1 liter ನೀರಿಗೆ ಅಂದ್ರೆ 400 ml 200 liter ನೀರಲ್ಲಿ ಹಾಕಿ ಒಂದು ಸ್ಪ್ರೇ ಕೊಡ್ಬೇಕಾಗುತ್ತೆ. ಇದು ಯಾವಾಗ ಕಾಣಿಸುತ್ತೆ ಈ ಹುಳ ಅಂತಂದ್ರೆ, ಮಳೆ ನಿಂತಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಮಳೆಗಾಲದಲ್ಲಿ ನೆಟ್ವಿ ಅಂತಂದ್ರೆ ಮಳೆ ಇದ್ದಾಗ ಈಗ ಹಾವಳಿ ಕಾಣಿಸಲ್ಲ ಈ ಕೀಟದ್ದು, ಹಾಗಾಗಿ 3 ಗ್ರೋತ್ ಬಂದ್ಬಿಟ್ಟಿರುತ್ತೆ. ಈಗ ಜೂನ್ ಅಲ್ಲಿ ನೆಟ್ವಿ ಅಂತಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಒಂದಷ್ಟು ಕಂದುಗಳು ಬಂದಿರುತ್ತೆ, ಹಾಗಾಗಿ ಅಷ್ಟು ಪ್ರಾಬ್ಲಮ್ ಆಗಲ್ಲ. ನಾವು ಸೆಪ್ಟೆಂಬರ್ ಅಲ್ಲಿ ನೆಟ್ವಿ ಅಂದ್ರೆ ನಾವು ಸರಿಯಾಗಿ ನೀರು ಕೊಡ್ಲಿಲ್ಲ, ನಮ್ ಕೈಯಲ್ಲಿ ಕೊಡಕ್ ಆಗ್ಲಿಲ್ಲ ನೀರು ಅಂತಂದ್ರೆ ಅದು ಎಸ್ಟಾಬ್ಲಿಷ್ ಆಗಲ್ಲ ಗಿಡಗಳು, ಮತ್ತೆ ಅದ್ರ ಜೊತೆಗೆ ಈ ಕೀಟದ ಹಾವಳಿನೂ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ನಾವು ಜೂನ್ ಅಲ್ಲಿ ನೆಟ್ಕೊಂಡು ಸೆಪ್ಟೆಂಬರ್ ಅಷ್ಟೊತ್ತಿಗೆ ಬಲ್ತ್ ಬಿಟ್ಟಿರುತ್ತೆ ಸುಳಿ, ಅವಾಗ ಇದು ಅಷ್ಟು ತೊಂದರೆ ಕೊಡಕ್ ಆಗಲ್ಲ. ಒಂದೊಂದು ಕೊಡಿಯುತ್ತೆ, ಆಲ್ರೆಡಿ ನಮ್ಮ ಹತ್ರ ಗಿಡಗಳು ದೊಡ್ಡದ್ ಬೆಳೆದಿರುತ್ತಲ್ವಾ, ಹಾಗಾಗಿ ಅದ್ರದ್ದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಅಷ್ಟು ಪ್ರಾಬ್ಲಮ್ ಆಗಲ್ಲ ನಮಗೆ. ಚಿಕ್ಕದ್ ಬರ್ತಿರೋದಕ್ಕೆ ಮಾತ್ರ ಅದು ಸುಳಿ ಏನು ಕೀಟ ಬರುತ್ತಲ್ಲ ಅದು ಹೊಡಿಯುತ್ತೆ ಅಷ್ಟೇ. ಮತ್ತೆ ಏನಂತ ಸಮಸ್ಯೆಗಳು ಕಂಡು ಬರೋಲ್ಲ. ಇನ್ನು ಥ್ರಿಪ್ಸ್ ಎಲ್ಲ ಹೋದ್ರೆ ಅದು ಎಲ್ಲಿ ನಾವು ಇಳುವರಿ ಕಾಣುತ್ತಲ್ಲ ಅಲ್ಲಿಗೆ ಕೀಟಗಳ ನರ್ಸರಿಯಲ್ಲಿ ಅಷ್ಟೊಂದಾಗಿ ಕಾಣಿಸಲ್ಲ. ಏನಾದ್ರೂ ಕೊಳೆ ರೋಗ ಆತರ ಏನಾದ್ರು ಕಾಣಿಸ್ತು ಅಂತ ಅಂದ್ರೆ ಅದಕ್ಕೆ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕಾಗುತ್ತೆ. ಸಸ್ಯಹೇನುಗಳು ಅಂತೀವಲ್ಲ ಈ ಕೆಲವೊಂದು ಈ ಕಟ್ಟೆ ರೋಗ ಕಟ್ಟೆ ರೋಗ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಮೇನ್ ಆಗಿ ತಾಯಿ ಗಿಡ ಆಯ್ಕೆ ಮಾಡ್ಕೊಳ್ತೀವಲ್ಲ ಅವಾಗ್ಲೇ ನೋಡ್ಬೇಕಾಗುತ್ತೆ ಕಟ್ಟೆದೇನಾದ್ರು ರೋಗದ ಲಕ್ಷಣಗಳಿತ್ತು ಅಂತಂದ್ರೆ ಗಿಡಗಳಲ್ಲಿ ಏನಾದ್ರು ಸಸ್ಯಹೇನುಗಳಿದ್ರು ಹೌದು ಅದು ಒಂದ್ರಿಂದ ಒಂದು ಹರಡುತ್ತೆ. ಹಾಗಾಗಿ ಕಟ್ಟೆ ರೋಗ ಇಲ್ದಲೆ ಇರೋಂತ ಜಮೀನಿಂದ ಒಳ್ಳೆ ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ತಾಯಿ ಗಿಡನ, ಅದರಿಂದನೇ ಸಸ್ಯ ಅಭಿವೃದ್ಧಿ ಮಾಡ್ಬೇಕು. ಮತ್ತೆ ಈ ಬೇರ್ ತಿನ್ನಂತ ಹುಳದ ಏನಾದ್ರು ಕಾಟ ಬರುತ್ತೆ? ಬೇರ್ ತಿನ್ನುವಂಥದ್ದು ಅಷ್ಟೊಂದೇನಿಲ್ಲ ಇದರಲ್ಲಿ ಬರಲ್ಲ. ಅಂದ್ರೆ ನಾವು ಸಾವಯವ ಗೊಬ್ಬರ ಕೊಡುವಾಗ ಸರಿಯಾದ ಗೊಬ್ಬರ ಕೊಡಬೇಕಾಗುತ್ತೆ. ಕಾಂಡ ಕೊರಕ ಬರುತ್ತೆ, ಮತ್ತೆ ಇನ್ನೊಂದು ಶೂಟ್ ಫ್ಲೈ ಅಂತ ಹೇಳಿದ್ನಲ್ಲ ಅದೆರಡು ಬರುತ್ತೆ. ಅಂತ ಏನು ಸಮಸ್ಯೆಗಳು ಅಷ್ಟಾಗಿ ಏನು ಕಾಣಲ್ಲ. ಮೇನ್ ಆಗಿ ನಾವು ಅದೇ ನೀರು ಮತ್ತೆ ಗೊಬ್ಬರ ನೋಡ್ಕೊಂಡ್ರೆ 10 ಒಳ್ಳೆ. ಅಂದ್ರೆ ಮಳೆಗಾಲದಲ್ಲಿ ನಾವು ಇವುಗಳನ್ನ ಬೆಳ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಚೆನ್ನಾಗಿ ಬಸ್ತೋಗ ಸ್ಥಳನ ಆಯ್ಕೆ ಮಾಡ್ಕೋಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಇವನ್ನ ತೆಗಿತೀವಲ್ಲ ಸಸಿ ಮಡಿಯಿಂದ, ಅವಾಗ ಏನು ಎಚ್ಚರಿಕೆ ವಹಿಸಬೇಕಾಗುತ್ತೆ? ಅಂದ್ರೆ ಹೊಸ ಗಿಡ ಬರ್ತಾ ಇರುತ್ತಲ್ಲ ಸಣ್ಣ ಇದು, ಅದಕ್ಕೆ ಏಟ್ ಆಗ್ಬಾರ್ದು ಅಷ್ಟೇ ಮೇನ್ ಆಗಿ. ಅಂದ್ರೆ ಪೂರ್ತಿ ಗಿಡನೇ ನಾವು ಎತ್ತುತ್ತೀವಿ ಅಲ್ಲಿಂದ, 10-15 ಕಂದಿತ್ತು ಅಥವಾ 20 ಕಂದಿತ್ತು ಅಂದ್ರೆ ಪೂರ್ತಿ ಗಿಡನೇ ಅಲ್ಲಿಂದ ಏಳಿಸ್ತೀವಿ, ಆ ಭೂಮಿಯಿಂದ ತೆಗಿತೀವಿ. ತೆಗೆದು ಅದಾದ ನಂತರ ಒಂದೊಂದೇ ಗಿಡನ ಅದನ್ನ ಸೆಪರೇಟ್ ಮಾಡ್ತೀವಿ. ಸೊ ಹಾಗಾಗಿ ಹಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ಹೊಸ ಗಿಡಕ್ಕೆ ಏಟ್ ಆಗ್ಬಾರ್ದು. ಏಟ್ ಆಯ್ತು ಅಂದ್ರೆ ಮತ್ತೆ ಅಲ್ಲಿಂದ ಗಿಡ ಬರೋದು ಕಷ್ಟ ಆಗುತ್ತೆ ಅಷ್ಟೇ, ಅದಷ್ಟು ನೋಡ್ಕೊಂಡ್ರೆ ಆಯ್ತು. ಮತ್ತೆ ಇನ್ನೊಂದು ಯಾರು ಬೆಳಿಬೇಕು ಅಂತ ಇರ್ತಾರೆ, ಈಗ ನಾವು ನರ್ಸರಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ತಿದೀವಿ ಅಂದ್ರೂ ಅವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ ಗಿಡ ತಗೊಂಡೋಗಕ್ಕೂ ಮುಂಚೆ ನೀವು ಗುಂಡಿ ಮಾಡಿ ರೆಡಿ ಮಾಡಿಟ್ಟು ಬನ್ನಿ ಅಂತ ಹೇಳ್ಬೇಕು. ಎಲ್ಲ ಮಾಡಿಟ್ಟು ಬನ್ನಿ ಅಂತ. ಯಾಕೆಂದ್ರೆ ಅವ್ರು ತಗೊಂಡೋಗಿ ಅಲ್ಲಿ ಗಿಡ ಒಂದೆರಡು ದಿನ ಇಟ್ಟು ನೆಡಕ್ಕಾಗಲ್ಲ, ಯಾಕೆಂದ್ರೆ ಏಲಕ್ಕಿ ನಾವು ಮಣ್ಣಿಂದ ಕಿತ್ಕೊಡೋದ್ರಿಂದ ಕಂದು ಗಿಡನ ಹೋಗಿದ ತಕ್ಷಣ ಅದನ್ನ ನೆಟ್ಟರೆ ಒಳ್ಳೇದು. ಹಂಗಾಗಿ ಅದಷ್ಟು ನೋಡ್ಕೋಬೇಕಾಗುತ್ತೆ. ಅದ್ರಲ್ಲಿ ಅಂದ್ರೆ ಸಾಧಾರಣವಾಗಿ ಒಂದು 6-9 meters ಅಂತರ ಕೊಡಬೇಕಾಗುತ್ತೆ ಮುಖ್ಯ ಜಮೀನಲ್ಲಿ. ಮುಖ್ಯ ಜಮೀನಲ್ಲಿ ಅಷ್ಟು ಕೊಡಬೇಕಾಗುತ್ತೆ. ಅಂದ್ರೆ ಗುಂಡಿಗಳನ್ನ ಎಷ್ಟು ಉದ್ದಾಗಲ ಆಳ ತೆಗಿಬೇಕಾಗುತ್ತೆ? ಒಂದೂವರೆ ಅಡಿ ಅಷ್ಟು ತೆಗೆದ್ರೆ ಸಾಕು. ಅದ್ರಲ್ಲಿ ಅಲ್ಲೂ ಕೂಡ ನಾವು ಮೇಲ್ಮಣ್ಣು ಕೊಟ್ಟಿಗೆ ಗೊಬ್ಬರ ಮರಳು ಹಾಕಬೇಕಾ? ಮರಳು ಬೇಡ, ಅಲ್ಲೇನು ಬೇಕಾ, ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಸಾಕು. ಹಾಕಿದ್ರೆ ಸಾಕು ಅಷ್ಟು. ಅಲ್ಲಿ ನೆಟ್ಟು ಆಮೇಲೆ ನೀರನ್ನು ಕೊಡಬೇಕಾಗತ್ತ? ನೀರು ಕೊಡಬೇಕಾಗುತ್ತೆ. ಏನಂತಂದ್ರೆ ನೀರು ನಾವು ಜೂನ್ ಅಲ್ಲಿ ಪ್ಲಾಂಟಿಂಗ್ ಮಾಡೋದ್ರಿಂದ ನೀರಿನ ಮಳೆ ಬರ್ತಾ ಇರುತ್ತೆ. ನಾವೀಗ ನರ್ಸರಿ ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡುವಾಗ್ಲೂ ಅದನ್ನೊಂದು ಗಮನವಹಿಸ್ಬೇಕು. ಅವ್ರಿಗೆ ಹೇಳ್ಬೇಕು ನಾವು ಜೂನ್ ಇಂದ ಸೆಪ್ಟೆಂಬರ್ ಒಳಗೇನೆ ಗಿಡ ಕೊಡೋದು, ಅದಾದ ನಂತರ ಕೊಡಲ್ಲ. ಯಾಕಂದ್ರೆ ಮಳೆನೇ ಇರಲ್ಲ ಅಲ್ವಾ. ಒಂದು ನಾವು ಕಿತ್ತೇನೋ ಕೊಡ್ತೀವಿ, ಅವ್ರು ತಗೊಂಡೋಗಿ ನೆಡೋದು ಕಷ್ಟ. ಅದ್ರ ಜೊತೆಗೆ ನಮ್ಮ ಭೂಮಿಯಲ್ಲಿ ನಾವು ಮತ್ತೆ ನೆಡ್ಬೇಕು ಕಿತ್ತಿರೋ ಜಾಗದಲ್ಲಿ ಅಂದ್ರೂ ಕಷ್ಟನೇ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಮಳೆಗಾಲದಲ್ಲೇ ನಾವು ಗಿಡಗಳನ್ನ ಕೊಡ್ಬೇಕು. ಅದು ಮತ್ತೆ ಈ ನೆರಳು ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಹೌದು, ನೆರಳಿರ್ಬೇಕು. ಅದ್ರಲ್ಲಿ ತುಂಬಾ ಓಪನ್ ಆಯ್ತು ಅಂತ ಅಂದ್ರೆ ಸ್ವಲ್ಪ ಕಷ್ಟ. ನೆರಳಿಲ್ಲ ಅಂತಂದ್ರೆ ಎಲೆ ಚುಕ್ಕೆ ರೋಗ ಆತರ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಳಿಜಾರು ಪ್ರದೇಶದಲ್ಲಿ ನೆಡುವಾಗ ಸ್ವಲ್ಪ ಏನು ಸಮಪಾತಳಿ ಅಡ್ಡವಾಗಿ ನೆಡಬೇಕಾಗುತ್ತೆ. ಇಳಿಜಾರಿಗೆ ಅಡ್ಡಲಾಗಿದೆ, ಇಲ್ಲಾಂದ್ರೆ ಮಣ್ಣಿನ ಕೊಚ್ಚಣೆ ಆಗ. ಮತ್ತೆ ಕೆಲವು ಸಸ್ಯಗಳು ಇಂಥವ್ ಏನಾದ್ರು ಬೆಳೆಸಬಹುದಾ, ಏನಾದ್ರು ಮಣ್ಣಿನ ಕೊಚ್ಚಣೆ ಆಗದಂತೆ ನೋಡ್ಕೊಳ್ಳೋಕೆ ಅಂತ? ಅಷ್ಟೊಂದಾಗಿ ನಮ್ಗೇನು ಕಾಣಿಸಲ್ಲ. ಅಂದ್ರೆ ತುಂಬಾ ಇಳಿಜಾರಿನಲ್ಲಿ ಬೆಳೆದ ಕಷ್ಟ, ಸ್ವಲ್ಪ ಕಷ್ಟನೇ. ಅದರಲ್ಲಿ ತುಂಬಾ ಇಳಿಜಾರಿದ್ರೆ, ನಾವು ಮೊದ್ಲೆಲ್ಲ ನೋಡ್ತಿದ್ದಂತ ಜಾಗಗಳಲ್ಲಿ ಇಳಿಜಾರು ಜಾಸ್ತಿನೇ ಇರ್ತಿತ್ತು. ನಾವು ಮಲ್ನಾಡಲ್ಲಿ ನೋಡಿದ್ರೆ ಏಲಕ್ಕಿ ಬೆಳೆಯೋ ಜಾಗ ಆಗ್ಲಿ ಅದೆಲ್ಲ ಇಳಿಜಾರು ಇರ್ತಿತ್ತು. ಅಷ್ಟೊಂದಾಗಿ ಏನು ಪ್ರಾಬ್ಲಮ್ ಆಗಿರಲ್ಲ ಅದಲ್ಲೆಲ್ಲ. ಅಂದ್ರೆ ಈಗ ಬೇರೆಯವರು ಕೂಡ ನರ್ಸರಿಗಳನ್ನ ಮಾಡಿ ಮಾರಾಟ ಮಾಡಬಹುದು, ಅದರಿಂದನೂ ಮಾಡ್ತಾ ಇದ್ದಾರೆ. ಈಗ ಅದು ಬಹಳ ಮುಖ್ಯವಾದ ಪ್ರಶ್ನೆನೇ ಆಗುತ್ತೆ. ಇನ್ನ ನಮ್ಮ ರೈತರು ಖಾಸಗಿ ನರ್ಸರಿಯವರಿಂದ ಸಸ್ಯಗಳನ್ನ ಕೊಂಡುಕೊಳ್ಳುವಾಗ ಏನು ಗಮನಿಸಬೇಕು ಅಂತೀರಿ? ಆ ಸಸ್ಯಗಳಲ್ಲಿ ಏನೇನು ಲಕ್ಷಣಗಳಿಗಾಗಿ ಗಮನಿಸಬೇಕು ಅಂತ? ಇನ್ನೊಂದು ಸಸ್ಯ ಅಭಿವೃದ್ಧಿ ವಿಧಾನ ಇದೆ, ಅದು ಬೀಜದಿಂದ ಮಾಡೋದು. ಅದರಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಈಗ ಖಾಸಗಿಯಿಂದ ಯಾರು ತಗೊಳ್ತಾ ಇದ್ದೀರಿ ಅಂತ ನಮ್ಗೆ ಯಾರೇ ಫೋನ್ ಮಾಡ್ಲಿ, ಯಾರೇ ಬಂದು ವಿಚಾರಿಸಿದ್ರು, ನಾವೇನ್ ಹೇಳ್ತೀವಿ ಅಂದ್ರೆ ಯಾವ್ದೇ ಒಂದ್ ತಳಿ ಬೇಕು ಅಂತ ಅಂದ್ರೆ ಕಂದಲ್ಲೇ ತಗೊಳ್ಳಿ ಅಂತ ಹೇಳ್ತೀವಿ. ಯಾಕೆಂದ್ರೆ ನಾನು ಮೊದ್ಲೇ ಹೇಳ್ದಂಗೆ ತಾಯಿ ಗಿಡ ಅದೇ ತರ ಇರುತ್ತೆ, ಟ್ರೂ ಟು ಟೈಪ್ ಅಂತ ಇರುತ್ತೆ, ಏಕರೂಪ ತಳಿಯಾಗಿ ಗಿಡ ಇರುತ್ತೆ. ಅದು ಬಿಟ್ಟು ನಾವು ಖಾಸಗಿಯಿಂದ ತಗೊಳ್ಳುವಾಗ ಅದು ಬುಟ್ಟಿ ಗಿಡ ಆಗಿದೆಯಾ? ಬುಟ್ಟಿ ಗಿಡ ಇದ್ರೆ ಅದೇ ತಳಿ ಇರಲ್ಲ, ಇರ್ಬೋದು. ಅದರಿಂದ ತಗೊಂಡು ಬೀಜ ತಗೊಂಡು ಮಾಡಿರ್ಬೋದು, ಆದ್ರೆ ಅದು ಬೇರೆ ತರ ಬರುತ್ತೆ ನಮಗೆ. ಅದೇ ತರ ನಮಗೆ ಇಳುವರಿ ಬರಲ್ಲ, ಅದೇ ತರ ಗುಣಲಕ್ಷಣಗಳಿರಲ್ಲ. ಅದೊಂದನ್ನ ಮೇನ್ ಆಗಿ ನೋಡ್ಕೋಬೇಕು. ನಾವು ಖಾಸಗಿಯಿಂದ ತಗೊಳ್ಳುವಾಗ ಎಲ್ಲಿಂದ ಕೊಡ್ತಾ ಇದಾರೆ ಗಿಡನ, ಭೂಮಿಯಿಂದ ಕಿತ್ ಕೊಡ್ತಾ ಇದಾರ ಅಥವಾ ಬುಟ್ಟಿಯಿಂದ ಕೊಡ್ತಿದಾರ ಅನ್ನೋದನ್ನ ಮೇನ್ ಆಗಿ ನೋಡ್ಕೋಬೇಕು. ಖಚಿತಪಡಿಸ್ಕೋಬೇಕು. ಹೌದೌದು. ಈಗ ಒಬ್ಬೊಬ್ಬರಿಗೆ ಬುಟ್ಟಿ ಗಿಡ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ, ಸೀಡ್ಲಿಂಗ್ಸ್ ಅಂತ ಹೇಳ್ತೀವಲ್ವಾ, ಬೀಜದಿಂದ ಮಾಡಿದ ಗಿಡ ಆದ್ರೂ ಪರವಾಗಿಲ್ಲ ಬೆಳಿತೀವಿ ಅಂತವ್ರೆ, ಅಂತವ್ರು ತಗೋಬಹುದು. ಅದರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಎಲ್ಲ ಗಿಡ ಒಂದೇ ತರ ಇರಲ್ಲ, ಅದೇ ವೆರೈಟಿ ಇರಲ್ಲ. ನಾನು ಇದೇ ವೆರೈಟಿ ಬೆಳೀತಾ ಇದ್ದೀನಿ ಅಂತ ಹೇಳಕ್ ಆಗಲ್ಲ ಅದ್ರಲ್ಲಿ ಅಷ್ಟೇ. ಮತ್ತೆ ಇದು ಇಳುವರಿ ಬರಕ್ಕೂ ಟೈಮ್ ತಗೊಳ್ಳುತ್ತೆ. ನಾವೀಗ ಬುಟ್ಟಿ ಗಿಡ ತಗೊಂಡ್ವಿ ಅಂದ್ರೆ 2-3 years ತಗೊಳ್ಳುತ್ತೆ ಅದು. ಯಾಕಂದ್ರೆ ಗಿಡ ಅದು ಅಷ್ಟು ಬೆಳಿಬೇಕಲ್ಲ, ಟೈಮ್ ತಗೊಳ್ಳುತ್ತೆ ಅದು. ಅದೇ ಕಂದಿನ ಗಿಡ ಆದ್ರೆ ನಮಗೆ ಮೊದಲನೇ ವರ್ಷದಲ್ಲೇ ಒಂದೊಂದು ಕೊತ್ತು ಕಾಣಿಸುತ್ತೆ. ಆದ್ರೆ ಮೊದಲನೇ ವರ್ಷ ನಮ್ಮ ಗಮನ ಎಲ್ಲಿರ್ಬೇಕು ಅಂದ್ರೆ ಎಷ್ಟು ಕಂದುಗಳನ್ನ ಡೆವಲಪ್ ಮಾಡ್ತೀವಿ ಅಂತ ಹೇಳಿ. ಕಂದುಗಳ ಸಂಖ್ಯೆ ಜಾಸ್ತಿ ಆದಷ್ಟು ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಮೊದಲನೇ ವರ್ಷ ನಾವು ಚೆನ್ನಾಗಿ ಗೊಬ್ಬರ ಕೊಟ್ಟು ಎಲ್ಲ ಮಾಡಿದ್ವಿ ಅಂತ ಅಂದ್ರೆ ನಮಗೆ ಕೊತ್ತುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಇಳುವರಿ ಜಾಸ್ತಿ ಆಗುತ್ತೆ, ಎರಡನೇ ವರ್ಷದಲ್ಲಿ ಇಳುವರಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಬೀಜದಿಂದನೂ ಕೂಡ ಸಸ್ಯ ಅಭಿವೃದ್ಧಿ ಮಾಡ್ಕೋಬಹುದು ಅಂತ ತಾವು ಹೇಳಿದ್ರಲ್ಲ, ಯಾವ್ಯಾವ ಸಂದರ್ಭದಲ್ಲಿ ನಾವು ಈ ಬೀಜದಿಂದ ಸಸ್ಯ ಅಭಿವೃದ್ಧಿ ಮಾಡ್ಕೋಬಹುದು ಅಂತ? ಬೀಜದಿಂದ ಸಸ್ಯ ಅಭಿವೃದ್ಧಿ ಮಾಡೋದೇನು ಅಂತಂದ್ರೆ, ನಮ್ಗೆ ಅದೇ ತಳಿ ಬೇಕು ಅನ್ನೋ ಏನು ಅವಶ್ಯಕತೆ ಇಲ್ಲ ಅಂತ ಒಂದು ಇರ್ಬೋದು. ಮತ್ತೆ ಒಬ್ಬೊಬ್ರು ರೈತರು ಏನ್ ಮಾಡ್ತಾರೆ ಅಂದ್ರೆ ಅವ್ರದೇ ಭೂಮಿಯಲ್ಲಿ ಇರುವಂತ ಇದರಿಂದ ತಗೊಳ್ತಾರೆ, ಕ್ಯಾಪ್ಸೂಲ್ಸ್ ನ ತಗೊಂಡು ಅದರಿಂದನೂ ಸಹ ಬೀಜದಿಂದ ಗಿಡಗಳನ್ನ ಮಾಡ್ತಾರೆ, ಅವರೇ ಬೆಳಿಲಿಕ್ಕೆ ಮಾಡ್ತಾರೆ. ನಮಗೆ ಬೇರೆ ತಳಿ ಬೇಕು ಅಂತಂದ್ರೆ ಮಾತ್ರ ನಾವು ಕಂದುಗಳಲ್ಲಿ ಹೋಗ್ಬೇಕಾಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇಳುವರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ನಾವು ಬೀಜದಿಂದ ಮಾಡಿದಾಗ. ಮತ್ತೆ ಇನ್ನೊಂದ್ ಕಡೆ ಎಲ್ಲಿ ಬೀಜದಿಂದ ಮಾಡ್ತೀವಿ ಅಂದ್ರೆ, ನಾನು ಹೈಬ್ರಿಡೈಸೇಷನ್ ಕ್ರಾಸಿಂಗ್ ಮಾಡ್ತೀವಲ್ವಾ ನಮ್ಮ ಸಂಶೋಧನೆಗೋಸ್ಕರ, ಆಗ ಮಾತ್ರ ಬೀಜದಿಂದ ನಾವು ಮಾಡ್ತೀವಿ. ಯಾಕಂದ್ರೆ ಅದು ಕ್ರಾಸಿಂಗ್ ಮಾಡಿರೋದ್ರಿಂದ ಹೈಬ್ರಿಡ್ಸ್ ಡೆವಲಪ್ ಮಾಡ್ಲಿಕ್ಕೆ. ಅಂದ್ರೆ ನೀವು ಶಿಫಾರಸು ಮಾಡೋದು ಕಂದುಗಳಿಂದನೇ ಮಾಡ್ಕೊಳ್ಳೋದು? ಕಂದುಗಳಿಂದನೇ ಮಾಡ್ಬೇಕು ಅಂತ ಹೇಳ್ತೀನಿ. ಅಂದ್ರೆ ಬೀಜಗಳು ಕೊಯ್ಲು ಮಾಡಿದ ತಕ್ಷಣ ಅದನ್ನ ಒಣಗಿಸಿದ ಮೇಲೆ ನೆಡಬಹುದಾ ಅವನ್ನ, ಬೀಜಗಳನ್ನ? ಇದೇನಾಗುತ್ತೆ ಅಂದ್ರೆ ಏಲಕ್ಕಿ ಕುಯ್ಲಿಕ್ಕೆ ಜೂನ್ ಮಧ್ಯದಿಂದ ಹಂಗೆ ಸ್ಟಾರ್ಟ್ ಮಾಡ್ತೀವಿ ಅನ್ಕೊಳ್ಳಿ. ಅದಾದ ನಂತರ ಆಲ್ಮೋಸ್ಟ್ ಒಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರೆಗೂ ಹೋಗ್ತಾನೆ ಇರುತ್ತೆ ನಾವು ಕೊಯ್ಲು. ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲನೇ ಪ್ರಾರಂಭದಲ್ಲಿ ಸಿಗೋದು ಅಲ್ಲ, ಕೊನೆಯದು ಅಲ್ಲ, ಮಧ್ಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಕಾಯಿಗಳನ್ನ ತಗೋಬಹುದು. ಅದು ಬಲ್ತಿರೋ ಕಾಯಿಗಳನ್ನ ಆಯ್ಕೆ ಮಾಡ್ಕೋಬಹುದು. ಹೇಗಿರ್ಬೇಕು ಅಂತಂದ್ರೆ ತುಂಬಾ ಅರಿಶಿನ ಕಲರ್ ಆಗಿ ಟರ್ನ್ ಆಗಿರುತ್ತೆ ತಗೊಳ್ಳುವಂತ ಕಾಯಿಗಳು. ಒಳಗಡೆ ಬೀಜ ಚೆನ್ನಾಗಿ ಬೆಳೆದಿರ್ಬೇಕು, ಕಪ್ಪಾಗಿ ಇರುವಂತಹ ತಗೋಬಹುದು. ನಾವೀಗ 1 kg ಕಾಯಿ ತಗೊಂಡ್ವಿ ಅಂತ ಅಂದ್ರೆ ಅದ್ರಲ್ಲಿ ಒಂದು 500-800 ಕಾಯಿ ಇರ್ಬೋದು, ಅದು ವೆರೈಟಿ ಮೇಲೆ ಹೋಗುತ್ತೆ, ತಳಿ ಮೇಲೆ ಎಷ್ಟು ದಪ್ಪ ಇದೆ ಕಾಯಿ ಅನ್ನೋದ್ರಲ್ಲಿ. ಹಂಗ್ ನೋಡಿದಾಗ ನಾವು ಒಂದು 3,000 to 5,000 ಗಿಡ ಮಾಡ್ಬೋದು. ಅದ್ರಲ್ಲಿ ತುಂಬಾ ಚೆನ್ನಾಗಿ ಬಂತು ಅಂದ್ರೆ ನಮಗೊಂದು 8,000 ಗಿಡನು ಬಂದ್ರು ಬರ್ಬೋದು, ಎಲ್ಲದನ್ನು ಜರ್ಮಿನೇಷನ್ ಆಯ್ತು ಅಂತ ಅಂದ್ರೆ. ಇಲ್ಲ ಅಂದ್ರೆ ಒಂದ್ ಮಿನಿಮಮ್ ಆಗಿ 3,000 to 5,000 ಗಿಡನು ಮಾಡ್ಬೋದು, 1 kg ತಗೊಂಡ್ರೆ ನಾವು ಅದರಿಂದ ಬೀಜನ. ಆತರ ಬೀಜಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಬೀಜನ ಕಾಯಿ ಒಳಗಿಂದ ತೆಗಿಬೇಕಾಗುತ್ತೆ. ತೆಗೆದಾದ ನಂತರ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ತೊಳಿಬೇಕು. ಒಂದು ನೈಲಾನ್ ಮೆಷ್ ಆತರ ಇರುತ್ತಲ್ಲ ಬಟ್ಟೆ, ಇದರಲ್ಲಿ ಕಟ್ಬಿಟ್ಟು, ಯಾಕೆಂದ್ರೆ ಅದ್ರ ಮೇಲ್ಗಡೆ ಒಂದು ಮ್ಯೂಸಿಲೇಜ್ ಒಂದು ಪದರ ಇರುತ್ತೆ, ಲೋಳೆ ಇರುತ್ತೆ. ಅದು ಆ ಲೋಳೆ ಇತ್ತು ಅಂತಂದ್ರೆ ಜರ್ಮಿನೇಷನ್ ಆಗಲ್ಲ, ಚೆನ್ನಾಗಿ ಬರಲ್ಲ. ಅದನ್ನ ನಾವು ತೆಗಿಬೇಕಾಗುತ್ತೆ, ಆ ಅಂಟು ಪದಾರ್ಥನ ತೆಗಿಬೇಕು. ಹಂಗ ತೆಗಿಯಕ್ಕೆ ಒಂದು ನೈಲಾನ್ ಬಟ್ಟೆಯಲ್ಲಿ ಹಾಕಿ, ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಬೂದಿಲ್ ಮಿಕ್ಸ್ ಮಾಡೋರು. ನಮ್ಮನೇಲೂ ನಾವು ಬೆಳಿತಿದ್ವಿ ಏಲಕ್ಕಿ, ಅವಾಗೆಲ್ಲ ಬೂದಿಲ್ ಮಿಕ್ಸ್ ಮಾಡಿ ಮತ್ತೆ ಒಂದು ನೆರಳಲ್ಲಿ ಇಡೋರು, ಮಾರನೇ ದಿನ ತಗೊಂಡೋಗಿ ಸಸಿ ಮಡಿಲಿ ಹಾಕ್ತಿದ್ರು. ಹಂಗೂ ಮಾಡ್ತಾರೆ, ಆದ್ರೆ ಇನ್ನೊಂದು ನೈಟ್ರಿಕ್ ಆಮ್ಲ ಬರುತ್ತೆ, 25% ನೈಟ್ರಿಕ್ ಆಮ್ಲ, ಅದನ್ನ ತಗೊಂಡ್ಬಿಟ್ಟು ಅದರಿಂದನು ಸಹ ಉಪಚಾರ ಮಾಡಬಹುದು ಬೀಜನ. ಹಂಗೆ ಉಪಚಾರ ಮಾಡಿ ಅದನ್ನ ನೈಲಾನ್ ನೆಟ್ಟಲ್ಲಿ ಕಟ್ಟಿ ಈ ನೈಟ್ರಿಕ್ ಆಮ್ಲದಲ್ಲಿ ಒಂದು 10 minutes ಅದ್ಬೇಕಾಗುತ್ತೆ, ಆ ಬಿಳಿ ಪದ್ರ ಹೋಗುತ್ತೆ. ಅದಾದ ನಂತರ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಮತ್ತೆ ಅದಾದ್ಮೇಲೆ ನಾವು ಒಂದು ದಿನ ನೆರಳಲ್ಲೇ ಒಣಗಿಸ್ಬೇಕು, ಅದನ್ನ ಬಿಸಿಲಿಗೆ ಹಾಕಬಾರ್ದು, ನೆರಳಲ್ಲೇ ಒಂದು ಪೇಪರ್ ಮೇಲೆ ಹಾಕಿಟ್ಬಿಟ್ಟು ಮಾರನೇ ದಿನ ಅದನ್ನ ತೆಗೆದು ಭೂಮಿಗೆ ಹಾಕ್ಬೋದು. ನಾವೇನ್ ಹೇಳ್ತೀವಿ ಅಂದ್ರೆ ಅದು ತುಂಬಾ ಒದ್ದೆ ಇದ್ದಾಗ ತಗೊಂಡೋಗಿ ಭೂಮಿಗೆ ಹಾಕ್ಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದ್ರೊಳಗಡೆ ಸ್ವಲ್ಪ ಜಾಸ್ತಿ ತೇವಾಂಶ ಇರುತ್ತೆ, ಸರಿಯಾಗಿ ಬರ್ದಲೇನು ಇರ್ಬೋದು, ಮತ್ತೆ ಯಾವ್ದಾದ್ರು ರೋಗ ಬಂದ್ರು ಬರ್ಬೋದು ಅನ್ನೋದಕ್ಕೋಸ್ಕರ ಒಂದಿನ ನೆರಳಲ್ಲಿಟ್ಟು ನೆಕ್ಸ್ಟ್ ದಿನ ತಗೊಂಡು ಆರಿದ್ಮೇಲೆ ನಾವು ಈ ಬೀಜಗಳನ್ನ ಸಸಿ ಮಡಿನಲ್ಲಿ ಹಾಕ್ಬೇಕಾಗುತ್ತೆ. ಅಲ್ಲಿ ಏನು ಅಂತರ ಕೊಡ್ಬೇಕಾಗುತ್ತೆ ಅಂದ್ರೆ, ಸಸಿ ಮಡಿಲಿ ಏನ್ ಹೇಳ್ತೀವಿ ಅಂದ್ರೆ 1 meter ಅಗ್ಲ, ಅಂದ್ರೆ 3 feet ಅಗ್ಲ ಇರುವಂತ ಇದು ಸಸಿ ಮಡಿ ಮಾಡ್ಕೋಬಹುದು. 1.25 feet ಎತ್ತರ ಇರುವಂತ ಸಸಿ ಮಡಿನ ಮಾಡ್ಕೊಂಡು ಉದ್ದ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದಾಗುತ್ತೆ, 6 meters ಉದ್ದ ನಮ್ಗೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಮಾಡ್ಕೊಂಡು, ಈ ತರದ ಮಡಿಗಳಲ್ಲಿ ಆಲ್ಮೋಸ್ಟ್ 1 inch ಕಾಡ್ ಮಣ್ಣು ಹಾಕಿ ಅಂತ ಹೇಳ್ತೀವಿ, ಮೇಲ್ಗಡೆ ಒಂದು ಪದ್ರ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಸಣ್ಣ ಸಣ್ಣ ಎರೆಗಳನ್ನ ಮಾಡಿ 2.5 inches ಅಂತರದಲ್ಲಿ ನೆಡ್ಬೇಕಾಗುತ್ತೆ. ಒಂದು ಲೈನಿಂದ ಒಂದ್ ಲೈನಿಗೆ ಆಲ್ಮೋಸ್ಟ್ 1.5 centimeters ಅಷ್ಟು ಅಂತರದಲ್ಲಿ ನಾವು ಒಂದ್ ಲೈನಿಂದ ಒಂದ್ ಲೈನಿಗೆ ಬಿಟ್ಬಿಟ್ಟು ನೆಡ್ಬೇಕು. ಅದಾದ ನಂತರ ನಾವೇನ್ ಹೇಳ್ಬೋದು ಅಂದ್ರೆ, ಒಂದು 18 feet ಅಗ್ಲ ಮತ್ತೆ 3 feet ಉದ್ದ ಇರುವಂತ ಸಸಿ ಮಡಿಗೆ ಒಂದು 30-50 grams ಅಷ್ಟು ಬೀಜ ಬೇಕಾಗುತ್ತೆ. ನಾವು ಅದನ್ನ ನೋಡ್ಕೊ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಅಷ್ಟು ತಗೊಂಡು ಸಹ ಮಾಡ್ಬೋದು. ಹೀಗೆ ನಾವು ಬಿತ್ತನೆ ಮಾಡಿದ್ಮೇಲೆ ಅದ್ರ ಮೇಲೆ 2.5 inches ಅಂತರದಲ್ಲಿ ಹಾಕುತ್ತೀವಲ್ಲ, ಹಾಕಿದ್ಮೇಲೆ ಅದ್ರ ಮೇಲೆ ನಾವು ಮತ್ತೆ ಮಣ್ಣನ್ನೇ ಹಾಕಕ್ ಹೋಗ್ಬಾರ್ದು, ಸ್ವಲ್ಪ ಪ್ರಮಾಣದಲ್ಲಿ ಮರಳನ್ನ ಮೇಲೆ ಹಾಕ್ಬೇಕಾಗುತ್ತೆ, ಆ ಲೈನ್ ಅಲ್ಲಿ ತೆಳುವಾಗಿ ಹಾಕ್ಬೇಕು. ಯಾಕಂದ್ರೆ ನೀರ್ ಹಾಕುವಾಗ ಎಲ್ಲ ಬೀಜ ಆಚೆ ಈಚೆ ಆಗದ್ ಬೇಡ ಅನ್ನೋದಕ್ಕೋಸ್ಕರ. ಅದಾದ ನಂತರ ಅದ್ರ ಮೇಲೆ ನಾವು ಒಣಗಿದ ಹುಲ್ ಸಿಗುತ್ತಲ್ಲ ಭತ್ತದ ಹುಲ್ಲು, ಅದನ್ನ ಅದ್ರ ಮೇಲೆ ಹಾಕ್ಬೇಕಾಗುತ್ತೆ. ನಮಗೆ ಈ ತರ ಹಾಕಿದ ನಂತರ ಏನಾಗುತ್ತೆ ಅಂದ್ರೆ, ಒಂದ್ 20-25 days ಜರ್ಮಿನೇಷನ್ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ, ಮೊಳಕೆ ಕಾಣಿಸಕ್ಕೆ. ಒಂದ್ 30-60 days ಅದು ಜರ್ಮಿನೇಷನ್ ಆಗ್ತಾ ಇರುತ್ತೆ, ಮೊಳಕೆ ಹೊಡಿತಾ ಬರ್ತಾ ಇರುತ್ತೆ. ಇದನ್ನ ನಾವು ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಅಲ್ಲೇ ಬಿಡಕ್ಕಾಗಲ್ಲ, ನಾವು ಭೂಮಿಗೆ ತಗೊಂಡೋಗಿ ಹಾಕೋವರ್ಗುನು. ಮೊದ್ಲೆಲ್ಲ ಏನ್ ಮಾಡೋರು ಅಂದ್ರೆ, 2 ಸಸಿ ಮಡಿ ಅಂತ ಮಾಡೋರು, ಒಂದು ಪ್ರಾಥಮಿಕ, ಇನ್ನೊಂದು 2. ಎರಡನೇದ್ರಲ್ಲೂ ಸಹ ಇದೇ ತರ ಏರು ಮಡಿಗಳನ್ನ ಮಾಡಿ ಅಲ್ಲಿಗೆ ಪ್ಲಾಂಟಿಂಗ್ ಮಾಡೋರು. ಅದ್ರ ಬದಲು ನಾವು ಇವಾಗ ಪಾಲಿಥಿನ್ ಬ್ಯಾಗ್ಗಳಲ್ಲೂ ಸಹ ಹಾಕ್ಬೋದು. ಆ ಪಾಲಿಥಿನ್ ಬ್ಯಾಗ್ಗಳಿಗೆ ಹಾಕಕ್ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ, 3-4 ಎಲೆಗಳು ಬಂದಿರ್ಬೇಕು ಅದ್ರಲ್ಲಿ. ಹಂಗ್ ಬಂದಿರುವಂತ ಗಿಡಗಳನ್ನ ತಗೊಂಡು ನಾವು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕ್ಬೋದು. ಆ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ನಾವು 2 ಭಾಗ ಮಣ್ಣು 1 ಭಾಗ ಮರಳು ಮತ್ತೆ 1 ಭಾಗ ಚೆನ್ನಾಗಿ ಕೊಳ್ತಿರುವಂತ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡ್ಬಿಟ್ಟು ಅದ್ರಲ್ಲಿ ನೆಡ್ಬೋದು. ಅಂದ್ರೆ ಅಲ್ಲಿ ಎಷ್ಟು ದಿನ ನೋಡ್ಕೋಬೇಕಾಗುತ್ತೆ ಆ ರೀತಿಯಾಗಿ ಸಸಿಗಳನ್ನ ಅಲ್ಲಿಗೆ ಪ್ಲಾಸ್ಟಿಕ್ ಚೀಲಗಳಿಗೆ ವರ್ಗಾವಣೆ ಮಾಡಿದಾದ್ಮೇಲೆ? ಅಲ್ಲಿಂದ 1-10 days ತಗೊಳ್ಳುತ್ತೆ ಅದು ದೊಡ್ಡ ಗಿಡ ಆಗ್ಲಿಕ್ಕೆ. ಅದಾದ ನಂತರ ಮುಖ್ಯ ಜಮೀನಿಗೆ ಹಾಕ್ಬೋದು, ಅಂದ್ರೆ ಪ್ರಾಥಮಿಕ ನರ್ಸರಿ, ಆಮೇಲೆ ಮಾಧ್ಯಮಿಕ ನರ್ಸರಿ, ಅದಾದ್ಮೇಲೆ ಮುಖ್ಯ ಜಮೀನಿಗೆ ಮಾಡ್ಕೋಬಹುದು. ಅಂದ್ರೆ ಸಾಧಾರಣವಾಗಿ ಇತ್ತೀಚೆಗೆ ಯಾರು ಅಷ್ಟೊಂದು ಇದನ್ನ ಅನುಸರಿಸ್ತಾ ಇಲ್ಲ ಅಂತ. ಹೌದು, ಇದನ್ನ ಅಷ್ಟೊಂದು ಅನುಸರಿಸ್ತಿಲ್ಲ. ಎಲ್ಲಾದ್ರೂ ಯಾರಾದ್ರೂ ಸಸಿಗಳನ್ನ ಮಾಡಿದರೆ ಬ್ಯಾಗ್ ಅಲ್ಲಿ ಇದೆ ಅಂತ ಅಂದ್ರೆ ಅದನ್ನ ತಗೊಂಡೋಗಿ ಹಾಕ್ತಿದಾರೆ ಅಷ್ಟೇ. ಮೊದ್ಲೆಲ್ಲ ಇಲ್ಲಿ ಮೂಡಿಗೆರೆ, ಚಿಕ್ಕಮಗಳೂರು ಆ ಭಾಗ, ಕೊಡಗಲ್ಲೆಲ್ಲ ನೋಡಿದ್ರೆ ಇದೇ ತರ ಮಾಡ್ತಿದ್ದು. ಯಾರು ಕಂದಿಂದ ಅಷ್ಟಾಗಿ ಮಾಡ್ತಿರ್ಲಿಲ್ಲ, ಸಸ್ಯ ಅಭಿವೃದ್ಧಿ ಬೀಜದಿಂದಾನೆ ಮಾಡ್ತಾ ಇದ್ದಿದ್ದು. ಆದ್ರೆ ಈಗ ಎಲ್ಲರೂ ಕಂದುಗಳಿಂದ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಕಂದುಗಳಿಂದ ಅಭಿವೃದ್ಧಿ ಮಾಡಿದಂತ ಸಸಿಗಳನ್ನ ಬಳಸ್ಕೊಳ್ಳೋದು ಏಲಕ್ಕಿ ಬೆಳೆನಲ್ಲಿ ಬಹಳ ಒಳ್ಳೇದು ಅಂತ ಹೇಳ್ತೀರಿ. ಈಗ ನಿಮ್ಮ ಅಪ್ಪಂಗ್ಲ ಏಲಕ್ಕಿ ಸಂಶೋಧನಾ ಕೇಂದ್ರ ಇದೆಯಲ್ಲ, ಇಲ್ಲಿ ಸಸಿಗಳು ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಲಭ್ಯವಾಗ್ತವೆ ಅಂತೀರಿ? ನಾವಿವಾಗ ಕಂದು ಗಿಡಗಳನ್ನ ಕೊಡೋದಾದ್ರೆ ನಾವು June-September ಒಳಗಡೆ ಕೊಡ್ತೀವಿ. ಯಾಕಂದ್ರೆ ಮಳೆ ಬರ್ತಾ ಇರಬೇಕಾಗುತ್ತೆ, ಆ ಸಂದರ್ಭದಲ್ಲೇ ನಾವು ಗಿಡಗಳನ್ನ ಕಿತ್ತು ಮತ್ತೆ ಅವ್ರು ತಗೊಂಡೋಗಿ ನಾಟಿ ಮಾಡ್ಲಿಕ್ಕೂ ಸಹ ಅದು ಸೂಕ್ತ ಸಮಯ. ಹಾಗಾಗಿ June-September ತಿಂಗಳಲ್ಲಿ ತಗೊಂಡೋಗಿ ನೆಡ್ಬೋದು. ಆತ್ಮೀಯ ರೈತ ಬಾಂಧವರೇ, ಈ ಏಲಕ್ಕಿ ಬೆಳೆನಲ್ಲಿ ಸಸಿಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಾಯ್ತು ಅಂದ್ರೆ ಡಾಕ್ಟರ್ ಹೆಚ್ ಜೆ ಅಕ್ಷಿತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7034886005. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7034886005. ತುಂಬ ಸಂತೋಷ ಡಾಕ್ಟರ್ ಅಕ್ಷಿತಾ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಏಲಕ್ಕಿ ಬೆಳೆಯಲ್ಲಿ ಸಸಿಗಳನ್ನು ನಾವು ಯಾವ ರೀತಿ ಉತ್ಪಾದನೆ ಮಾಡ್ಕೋಬಹುದು ಮತ್ತು ಅವುಗಳನ್ನು ಆಮೇಲೆ ಯಾವ ರೀತಿ ನಾವು ನಾಟಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಏಲಕ್ಕಿ ಬೆಳೆಯಲ್ಲಿ ಸಸಿ ಮಡಿ ತಯಾರಿಕೆ ಈ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಹೆಚ್ ಜೆ ಅಕ್ಷಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,500 ರೂಪಾಯಿಂದ 24,000 ರೂಪಾಯಿ, ಅರೇಬಿಕಾ ಚೆರ್ರಿ 12,000 ರೂಪಾಯಿಯಿಂದ 13,400 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 17,300 ರೂಪಾಯಿ, ರೊಬೆಸ್ಟಾ ಚೆರ್ರಿ 9,650 ರೂಪಾಯಿಂದ 10,500 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಆತ್ಮೀಯ ರೈತ ಬಾಂಧವರೇ, ನಾಳೆ ಸಂಜೆ 6:50 ಕೃಷಿ ರಂಗದಲ್ಲಿ ಮೊದಲಿಗೆ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಕಡಿಮೆ ಖರ್ಚಿನಲ್ಲಿ ಅಡಿಕೆ ಕೃಷಿ ಕುರಿತು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕೋಣನಕಟ್ಟೆಯ ಅಜ್ಜಿನಿಕಂಡ ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಂಪಿ. ಪ್ರಾಯೋಜಕರು ಅಂಬೇಕಲ್ಲು ಶ್ರೀ ಕುಶಾಲಪ್ಪ, ಶ್ರೀಮತಿ ಸುಶೀಲಾ, ಮಕ್ಕ ಜೀವನ್, ನವೀನ್, ವಿನೋದ್ ಹಂಗೆ ಸಂಸಾರ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಸರ್ಕಾರದ ಸುತ್ತೋಲೆನ ಬಗ್ಗೆಲಿ 7ನೇ ಸಣ್ಣ ನೀರಾವರಿ ಮತ್ತು 2ನೇ ನೀರಿನಾಸರೆಗಳ ಎಣಿಕೆ ಕಾರ್ಯನ ಮಾಡಿಕಾಗಿ ಗ್ರಾಮ ಆಡಳಿತಾಧಿಕಾರಿಗಳನ್ನ ಗಣತಿದಾರರಾಗಿ ನೇಮಕ ಮಾಡಿದ್ದು, ಖಾಸಗಿ ನೀರಿನ ಮೂಲಗಳನ್ನ ಗಣತಿ ಮಾಡಿಕೆ ಹೋಗುವ ಸಂದರ್ಭದಲ್ಲಿ ಇದರ ಪ್ರಚಾರದ ಕೊರತೆಯಿಂದಾಗಿ ಅನಗತ್ಯ ಒತ್ತಡ ಮತ್ತು ಸಮಯ ಹಾಳಾಗ್ತಿದ್ದು, ನೀರಿನ ಆಸರೆಗಳ ಗಣತಿಗಾಗಿ ಅಧಿಕಾರಿಗ ಬಾಕಾಕನ ಸಾರ್ವಜನಿಕರು ಸಹಕಾರ ಕೊಡೋಕು ಅಂತ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಮಡಿಕೇರಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ನವು ಕೇಳಿಕೊಂಡಳು. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಾಂತೂರು ಮೂರ್ನಾಡು ಗ್ರಾಮದ ವಿಎಂ ಧನಂಜಯನವು 2023-24 ಸಾಲಿನ ರಾಜ್ಯಮಟ್ಟದ ಭತ್ತ ಬೆಳೆ ಪೈಪೋಟಿಲಿ ಇಡೀ ರಾಜ್ಯಕ್ಕೆ ಸುರುಣ ಸ್ಥಾನ ಪಡ್ಕೊಂಡಿದ್ದು, ಹೀಗಾಗಿ ಬೆಂಗಳೂರಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳಲ್ಲಿ ಮಾನ್ಯ ಮುಖ್ಯಮಂತ್ರಿಗ ಈ ಕೃಷಿ ಪ್ರಶಸ್ತಿನ ಧನಂಜಯ ನೌಕೆ ಕೊಟ್ಟು ಗೌರವಿಸಿದಳು. 2.5 ಎಕರೆಗೆ 114.49 ಕ್ವಿಂಟಾಲ್ ಲೆಕ್ಕಲ್ಲಿ ಭತ್ತ ಉತ್ಪಾದನೆ ಮಾಡಿರುವ ಧನಂಜಯನವು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ಕೊಡುವ ಕೊಡಗು ಜಿಲ್ಲೆನ ಪ್ರಗತಿಪರ ರೈತ ಗೌರವನ ಸಹ ಪಡ್ಕೊಂಡಳು. ಮಡಿಕೇರಿನ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಡೆಯಿಂದ ಹೈಸ್ಕೂಲು ಮತ್ತು ಕಾಲೇಜು ಮಕ್ಕಳಿಗೆ ಹಾಗೆ ಸಾರ್ವಜನಿಕರಿಗೆ ಸಹ ನಾಟಕ ಪೈಪೋಟಿ ಏರ್ಪಾಡು ಮಾಡ್ಯಳು. ನಾಟಕಲ್ಲಿ 6 ಜನ ಕಲಾವಿದರು ಇರೋಕು, ನಾಟಕ 20 ನಿಮಿಷದಾಗಿರೋಕು, ಸಾಮಾಜಿಕ ಐತಿಹಾಸಿಕ ಜಾನಪದ ಪೌರಾಣಿಕ ಪ್ರಕಾರದ ನಾಟಕಗ ಸಹ ಆದೆ. ಈ ಪೈಪೋಟಿ ಮಾರ್ಚ್ ಸುರುನವಾರ ನಡೆಯಕಿದ್ದು ಭಾಗವಹಿಸಿಕೆ ಆಸಕ್ತಿ ಇರುವ ಈ ತಿಂಗಳ 25ನೇ ತಾರೀಕಿನೊಳಗೆ ಮಡಿಕೇರಿನ ಸುದರ್ಶನ ವೃತ್ತದ ಹತ್ತಿರ ಇರುವ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ಅಡ್ರೆಸ್ಗೆ ತಿಳಿಸೋಕು ಅಂತ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ತಿಳಿಸೋಳು. 2019 ಫೆಬ್ರವರಿ 14ಕ್ಕೆ CRPF ನ 44 ಯೋಧರನ್ನ ಬಲಿ ತಕ್ಕಂಡ ಪುಲ್ವಾಮಾ ಭಯೋತ್ಪಾದಕರ ದಾಳಿ ನಡೆದು ಈಗ 7 ವರ್ಷ. ಈ ಸಂದರ್ಭದಲ್ಲಿ ಹುತಾತ್ಮರಾದ ಯೋಧರನ್ನ ಮಡಿಕೇರಿಲಿ ಬಹಳ ವಿಶೇಷ ತರಲಿ ನೆನಪು ಮಾಡಿಕೊಂಡು ಸುಂಟಿಕೊಪ್ಪದ ಹೈಸ್ಕೂಲ್ ವಿದ್ಯಾರ್ಥಿನಿ ಶ್ರೀಶಾ ಮಡಿಕೇರಿನ ಜನರಲ್ ತಿಮ್ಮಯ್ಯ ವೃತ್ತದ ಮೈಸೂರು ರಸ್ತೆನ ಪ್ರಯಾಣಿಕರ ತಂಗುದಾಣಕ್ಕೆ ಬಣ್ಣ ಹೊಡೆದು ಪೊರ್ಲು ಮಾಡಿ ಹುತಾತ್ಮ ಯೋಧರ ಪಟಗಳನ್ನ ಇಸಿ ದೀಪ ಬೆಳಗಿಸಿ ಸಾರ್ವಜನಿಕರೊಟ್ಟಿಗೆ ಸೇರಿ ಹೂ ಹಾಕಿ ಗೌರವಿಸಿದ್ದು. ಈ ಸಮಯದಲ್ಲಿ ನಿವೃತ್ತ ಸೇನಾಧಿಕಾರಿ ಗೌಡಂಡ ತಿಮ್ಮಯ್ಯ ಸೇರಿದಂಗೆ ನಿವೃತ್ತ ಯೋಧರು ಹಾಜರಿದ್ದು ಪೊಲೀಸ್ ಸಿಬ್ಬಂದಿ ಪ್ರಸಾದ್ನವು ಮಾತಾಡಿ ಈ ದಿನನ ನಾವೆಲ್ಲ ದೇಶ ಪ್ರೇಮಿಗಳ ದಿನ ಆಗಿ ಆಚರಣೆ ಮಾಡೋಕು ಅಂತ ಹೇಳ್ದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಹಾತ್ಮ ಗಾಂಧಿ ಮಲೆನಾಡು ಆಂಗ್ಲ ಮಾಧ್ಯಮ ಹೈಸ್ಕೂಲು ಕೊಡಿಯಾಲ ಬೈಲು ಸುಳ್ಯ ಇವರ ಕೂಡುಕೂಟಲ್ಲಿ ಇಂದು ಕೊಡಿಯಾಲ ಬೈಲು ಗೌಡ ಸಮುದಾಯ ಭವನದಲ್ಲಿ ಕೆಡ್ಡಸ ದಿನಾಚರಣೆ ನಡೆದು ಈ ಜಂಬರಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿ, ನೆಹರು ಮೆಮೋರಿಯಲ್ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ಬಾಲಚಂದ್ರಗೌಡ, ಶಾರದಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಸ್ವರ್ಣಲತಾ ಎಎಸ್ ಸೇರಿದಂಗೆ ಊರಿನವು ಗಣ್ಯರು ಭಾಗವಹಿಸಿದ್ದು. 4-16ನೇ ತಾರೀಕು ಸೋಮವಾರ ಮಡಿಕೇರಿನ ECHS ಪಾಲಿಕ್ಲಿನಿಕ್ಲಿ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ವರುಣಾ ಸಿಪಿನವು ಇರಲೇ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ದಿಯೋವಿತಾ ಇದ್ದವೆ ಅಂತ ಮಡಿಕೇರಿನ ಪಾಲಿಕ್ಲಿನಿಕ್ ಮಾಹಿತಿಯಿಂದ ಗೊತ್ತಾವುಟು. ಕಾಫಿ ಹಣ್ಣಿನ ಹೊಸ ಥರದ ಬಳಕೆಗಾಗಿ ಸೋಮವಾರಪೇಟೆನ ಯುವ ಉದ್ಯಮಿ ಯದುಕುಲ ಚಂಗಪ್ಪನೌಕೆ ರಾಜ್ಯ ಸರ್ಕಾರದ ಎಲಿವೇಟ್ 2025 ಪ್ರಶಸ್ತಿ ಸಿಕ್ಕಿದ್ದು. ಕಾಫಿ ಹಣ್ಣಿಂದ ಹೊಸ ಥರದ ಪಾನೀಯ ತಯಾರು ಮಾಡಿದಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಈ ಪ್ರಶಸ್ತಿ ಪಡ್ಕೊಂಡಳು. ಯದುಕುಲ ಚಂಗಪ್ಪನವು ಸೋಮವಾರಪೇಟೆ ತಲ್ತರ ಶಿಟ್ಟಳಿ ಗ್ರಾಮದ ಬಗ್ಗನ ಮನೆ ಚಂಗಪ್ಪ ಮತ್ತು ರಾಣಿ ಚಂಗಪ್ಪನವರ ಮಂಗ. ಯುಕೋ ಸಂಘಟನೆನ ಮುಂದಾಳುತನಲ್ಲಿ ಜಾಗತಿಕ ಕೊಡವ ಹೆಣ್ಣು ಮಕ್ಕಳ ದಿನಾನ ಭೇದ ಸಂಗ್ರಾಂತಿನ ಬಗೆಯಲ್ಲಿ ಕಿರುಗೂರ್ಲಿ ಅರ್ಥಪೂರ್ಣ ಆಗಿ ಆಚರಣೆ ಮಾಡಿದು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೂಟಲ್ಲಿ ನಾಳೆ ಹಗಲು 11 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ನಡೆಯಕೊಟ್ಟು. ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಂಗೆ ಈ ವರ್ಷದ ನಾಳೆ 15ನೇ ತಾರೀಕು ಸಹ ಮಹಾಶಿವರಾತ್ರಿ ವಿಶೇಷ ಪೂಜಾ ಕಾರ್ಯಕ್ರಮಗಿದ್ದು ನಾಳೆ ಹೊತ್ತಾರೆಯಿಂದ ಪೂಜೆಗೆ ಶುರುವಾಗಿ ಹಿಂಬತ್ತು 5:30 ಗಂಟೆಗೆ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮ, 6:30 ಗಂಟೆಗೆ ಲಕ್ಷ ದೀಪೋತ್ಸವ, ರಾತ್ರಿ 1 ಗಂಟೆಗೆ ಓಂ ನಮ ಶಿವಾಯ ಯಕ್ಷಗಾನ ಬಯಲಾಟ ನಡೆಯಕೊಟ್ಟು ಅಂತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್. ಪ್ರಾಯೋಜಕರು ವಿನೋದ್ ಮೆಡಿಕಲ್ಸ್ ಟೋಲಿಗೇಟ್ ಮಡಿಕೇರಿ. ನಮ್ಮಲ್ಲಿ ನಿಮಗೆ ಬೇಕಾದ ಎಲ್ಲಾ ತರದ ಮದ್ದುಗ ಸಿಕ್ಕಿದೆ. ಸಂಪರ್ಕಿಸಿ ಮಾಲೀಕರು ಅಂಬಿಕಲ್ಲು ಶ್ರೀ ವಿನೋದ್. ಮೊಬೈಲ್ 9845353449. ಕಟ್ಟಮಾಡು ಗ್ರಾಮ ಶ್ರೀ ಮಹಾಮೃತ್ಯುಂಜಯ ಮಹಾದೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ನಾಳೆ ಭಾನುವಾರ ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಪೂಜಾ ಕಾರ್ಯ ಭಜನಾ ಕಾರ್ಯ ನಡೆಯಲಿದೆ. ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.